ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಸೌದತ್ತಿ ಎಲ್ಲವಾಗ ಹರಕಿ ಕೊಡಕ್ ಹೋಗೋಣ ಅಂತಂದ್ರ ಬಸ್ಸಿಗೆ ರೊಕ್ಕಾನ ಇಲ್ಲ. ನಿನ್ ಸುದ್ದಿ ಗೊತ್ತಿಲ್ಲೇನು ಬೇ? ಏನದ? ಜೂನ್ 11 ರವಿವಾರ ಮಧ್ಯಾಹ್ನ 1 ಗಂಟೆಯಿಂದ ಹೆಣ್ಮಕ್ಳು ಬಸ್ನಾಗ ಫ್ರೀ ಆಗಿ ಓಡಾಡಬಹುದು ಅಂತ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆಗೆ ಚಾಲನೆ ಕೊಡಾಕತ್ತೈತಿ. ಹಂಗ ಸೌದತ್ತಿಗೆ ನಾನ್ ಪುಕ್ಕಟ್ಟಾಗ ಹೋಗ್ಬೋದೇನ? ಹೌದು ಬೇ, KSRTC, BMTC, ವಾಯುವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ ಸಾಮಾನ್ಯ ಎಕ್ಸ್ಪ್ರೆಸ್ ಬಸ್ನಾಗ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಹೋಗ್ಬೋದು ನೋಡವ. ಮಹಿಳಾ ಸಬಲೀಕರಣದತ್ತ ನಮ್ಮ ಪಯಣ, ಶಕ್ತಿ ಯೋಜನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9443-0994. 9444-83-09994. एक बार पापा ने पूछा, क्या है जिसे बनाने का मौका जिंदगी में एक ही बार मिलता है? मैंने कहा, इम्प्रेशन। पापा मुस्कुरा के बोले, इम्प्रेशन? अरे वो तो बनता बिगड़ता रहता है, मगर सिर्फ घर ही है जो बार बार नहीं बनता। उनकी ये बात दिमाग में सीमेंट की तरह जम गई और आज जब अपना घर बनवा रहा हूं तो याद रहा कि जिंदगी में घर एक ही बार बनता है, इसीलिए चुना देश का नंबर 1 सीमेंट, अल्ट्राटेक। घर 1 मौका 1, इसलिए सीमेंट भी देश का नंबर 1, अल्ट्राटेक। ಮೈಸೂರಿನ ಸುತ್ತೂರು ಮಠದ JSS ಮಹಾವಿದ್ಯಾಪೀಠದಿಂದ ಧಾರವಾಡದಲ್ಲಿ ಆರ್ಕಿಟೆಕ್ಚರ್ ಕಾಲೇಜ್ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. PUC ಆದವರು ಇದೇ June 3 or July 9 ನಾಟಾ ಎಕ್ಸಾಮ್ ಬರೆಯಿರಿ, ಪ್ರವೇಶ ಪಡೆಯಿರಿ. JSS ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್, ಕೆಲಗೇರಿ ರೋಡ್, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿರಿ 8618680992. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಗದಗ್ ರಸ್ತೆ ಬಂಡಿವಾಡ ಹತ್ತಿರ ಹುಬ್ಬಳ್ಳಿಯಲ್ಲಿ ಪ್ರಸಕ್ತ ಸಾಲಿನ ಡಿಪ್ಲೊಮಾ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. SSLC ಪಾಸ್ ಆದವರಿಗೆ CE, ENC, CS ಇಂಜಿನಿಯರಿಂಗ್ ಡಿಪ್ಲೊಮಾ ಪ್ರವೇಶಕ್ಕೆ ಅವಕಾಶ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಉತ್ತಮ ತಾಂತ್ರಿಕ ಶಿಕ್ಷಣ, ಅತ್ಯುತ್ತಮ ಫಲಿತಾಂಶ. ಸಾರಿಗೆ ಸೌಲಭ್ಯದ ವ್ಯವಸ್ಥೆ, ಮಧ್ಯಾಹ್ನ ಉಚಿತ ಬಿಸಿ ಊಟ, ಸುಲಭ ಕಂತುಗಳಲ್ಲಿ ಶುಲ್ಕ ಭರಿಸುವ ಅವಕಾಶ, ಸುಸಜ್ಜಿತ ಗ್ರಂಥಾಲಯ, ಉಚಿತ ಟೆಕ್ಸ್ಟ್ ಬುಕ್ ಸೌಲಭ್ಯ, ಕೆಲವೇ ಸೀಟುಗಳು ಲಭ್ಯ. ತ್ವರೆ ಮಾಡಿ ಸಂಪರ್ಕಿಸಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್. ಮೊಬೈಲ್ 9481857729. 9481857729. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾವಯವ ಕೃಷಿ ಕುರಿತು ಸಿಆರ್ ಪಾಟೀಲ್ ಅವರೊಂದಿಗೆ ಸಂದರ್ಶನವಿದೆ. ಕೇಳೋಣಂತ ಸಂದರ್ಶಕರು HB ರಾಮಡಗಿ. ಬಾಂಧವರೇ, ಸಾವಯವ ಕೃಷಿ ಬಗ್ಗೆ ಅನೇಕ ರೀತಿಯ ಕಲ್ಪನೆಗಳು ಇದಾವೆ. ರೈತರು ತಮ್ಮ ಹೊಲದಲ್ಲಿ ಅಳವಡಿಸ್ಕೊಳ್ಳುವಂಥ ಸಂದರ್ಭದೊಳಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಎತ್ತಾ ಇರ್ತಾರೆ, ಮತ್ತು ಕೆಲವೊಂದು ಜನ ಒಪ್ಕೊಳ್ತಾರೆ, ಕೆಲವೊಂದು ಜನ ಅದು ಸಾಧ್ಯ ಇಲ್ಲ ಅಂತಾರೆ. ಮಣ್ಣಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚು ಇದ್ದಷ್ಟು ಆರೋಗ್ಯ ಜಾಸ್ತಿ ಇರುತ್ತೆ ಮಣ್ಣಿಂದು ಅಂತ. ಹಾಗಾಗಿ ಈ ಸಾವಯವ ಪ್ರಮಾಣ ಜಾಸ್ತಿ ಮಾಡಬೇಕಾಗಿತ್ತು ಅಂದರೆ ಯಾವ್ಯಾವ ಮೂಲದಿಂದ ಮಾಡಬಹುದು, ನಾವು ಮಾಡಿದಂಥ ಕೃಷಿ ಅದರ ತ್ಯಾಜ್ಯ ಹೇಗೆ ಬಳಸ್ಕೋಬೇಕು, ಕಳಿಸಿ ಹಾಕಬೇಕು ಅಥವಾ ನೇರವಾಗಿ ಹಾಕಬೇಕು, ಇವೆಲ್ಲ ಪ್ರಶ್ನೆಗಳು ಇರ್ತವೆ. ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ, ಹಾಗೆ ಸಾವಯವ ಕೃಷಿ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 14 ವರ್ಷದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಮಸ್ಕಾರ ಸಿ ಆರ್ ಪಾಟೀಲ್ ರೀ. ನಮಸ್ಕಾರ. ಸಾವಯವ ಕೃಷಿ ಅಂತ ಹೇಳಿದ ತಕ್ಷಣ ಎರಡು ವಿಷಯವನ್ನು ಹೆಚ್ಚಾಗಿ ಚರ್ಚೆ ಮಾಡ್ತಾ ಇರ್ತೀವಿ. ಒಂದು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು, ಇನ್ನೊಂದು ಪೀಡೆಯನ್ನು ಹೇಗೆ ನಿರ್ವಹಿಸಬೇಕು ಸಾವಯವ ಕೃಷಿ ಪದ್ಧತಿಯೊಳಗೆ ಅನ್ನುವಂಥದ್ದು. ಇವು ಜಾಸ್ತಿ ಪ್ರಚಲಿತದಲ್ಲಿ ಇರುವಂತಹ ಸಂದರ್ಭದೊಳಗೆ ತಾವು ಏನು ಹೇಳ್ತೀರಿ ಒಂದು ಈ ಕೃಷಿ ಮಾಡುವವರಿಗೆ, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು ಅಂತೇಳಿದಾಗ ಬರೀ ರಾಸಾಯನಿಕಗಳನ್ನು ಹಾಕೋಂತ ಬಂದವರು ಇದ್ದಾರೆ. ಆ ನಂತರ ಸಾವಯವ ಪದ್ಧತಿಗಳು ಮುಂಚೆ ಬಂಡಿಗಟ್ಟಲೆ ಹೊಲಕ್ಕೆ ಹೋಗಿ ಟ್ರ್ಯಾಕ್ಟರ್ ಮೂಲಕ ಹಾಕುವುದು ಪದ್ಧತಿ ಇತ್ತು, ಯಾಕಂದ್ರೆ ಎಲ್ಲರ ಮನೆಯಲ್ಲಿ ತಿಪ್ಪಿ ಇತ್ತು, ಒಂದು ವರ್ಷಕ್ಕೊಂದ್ಸಲ ಹಾಕ್ತಾ ಇದ್ರು. ಈಗೇನು ಇಲ್ಲ. ಈ ಸಂದರ್ಭದೊಳಗೆ ಒಂದು ಸಾವಯವ ಕೃಷಿ ಬಗ್ಗೆ ನಾವು ಮಾತಾಡಬೇಕು ಅಂತೇಳಿದಾಗ ತಾವು ತಜ್ಞರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊಟ್ಟ ಮೊದಲನೇದಾಗಿ ನಾನು ಎಲ್ಲರಿಗೂ ಏನು ತಿಳಿಸೋಕೆ ಇಷ್ಟಪಡ್ತೇನೆ ಅಂದರೆ, ಸಾವಯವ ಅಂದರೆ ನಿಧಾನ ಅಂತ ಎಲ್ಲರಿಗೂ ಗೊತ್ತಿರಲಿ. ಇದು ತಕ್ಷಣ ಆಗುವಂಥ ಕೆಲಸ ಏನಲ್ಲ. ಸಾವಯವ ಅಂತಂದರೆ ಒಂದು ಸ್ವಲ್ಪ ನಿಧಾನ, ಇದು ಪರಿಸರಕ್ಕೆ ಹತ್ತಿರವಾದಂಥ ಎಲ್ಲ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು. ತಾವು ಹೇಳ್ದಂಗೆ ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗ ಕೀಟಗಳ ನಿರ್ವಹಣೆ ಭಾಳ ಮುಖ್ಯ ಆಗಿರ್ತದೆ. ಮೊಟ್ಟ ಮೊದಲನೇದಾಗಿ ನಾನು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಹೇಗೆ ರಾಸಾಯನಿಕ ಮೂಲಗಳೇ ಅಂದರೆ ಈಗ ಯೂರಿಯಾ ಡಿ ಎ ಪಿ ಈ ಥರ ಒದಗಿಸ್ಲಿಕ್ಕೆ ಸಾಧ್ಯನೋ, ಹಾಗೆ ಸಾವಯವ ಮೂಲಗಳಿಂದನೂ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದು ಮೊಟ್ಟ ಮೊದಲೇ ತಿಳ್ಕೊಬೇಕಾಗಿತ್ತು. ಇನ್ನು ಇದು ಹೇಗೆ ಅಂತ ಕೇಳಿದಾಗ, ಸಾಮಾನ್ಯವಾಗಿ ನಾವು ಯಾವ್ಯಾವ ಮೂಲಗಳಿಂದ ಪೋಷಕಾಂಶಗಳನ್ನು ಒದಗಿಸ್ಬೇಕು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ರೈತರಿಗೆ ಗೊತ್ತಿದೆ, ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಈಗ ಎರೆಹುಳು ಗೊಬ್ಬರನು ಭಾಳ ರೈತರು ಉಪಯೋಗ ಮಾಡ್ತಾರೆ, ಎರೆಹುಳು ಗೊಬ್ಬರ. ಹೀಗೇನೆ ಸಸ್ಯಜನ್ಯ ಇದರಿಂದ ಬರೋಂಥ ತ್ಯಾಜ್ಯಗಳನ್ನಾಗಲಿ ಗೊಬ್ಬರ ಮಾಡಿದ್ದಾಗಲಿ, ಹಾಗೆ ಪ್ರಾಣಿಜನ್ಯ ಇದರಿಂದನೂ ಬರೋಂಥ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು ನಾವು. ಉದಾಹರಣೆಗೆ ನಾವು ಆಡು ಸಾಕಾಣಿಕೆ ಮಾಡಿದಾಗ ಆಡಿನ ಬಂದಂಥ ಹಿಕ್ಕಿ ಆಗ್ಬೋದು, ಬೇರೆ ಪ್ರಾಣಿಗಳಿಂದ ಬಂದಂಥ ತ್ಯಾಜ್ಯಗಳನ್ನು ನಾವು ಗೊಬ್ಬರ ಮೂಲಗಳಾಗಿ ಬಳಸ್ಬೋದು. ಇದಲ್ದೇ ದ್ರವರೂಪದ ಗೊಬ್ಬರಗಳು ಅಂತ ಇದೆ, ಜೀವಾಮೃತ, ಬೀಜಾಮೃತ, ಪಂಚಗವ್ಯ, ಮತ್ತು ಈಗ ಜೀವರಸಸಾರ ಅಥವಾ ಬಯೋಡೈಜೆಸ್ಟರ್ ಅಂತ ಏನು ಹೇಳ್ತಾರೆ ಅದರದ್ದು ಬಂದಂಥ ರಸಸಾರ. ಇದಲ್ದಲ್ಲೇ ಹಿಂಡಿಗಳನ್ನು ನಾವು ಉಪಯೋಗ ಮಾಡ್ಬೋದು. ವಿಶೇಷವಾಗಿ ಈಗ ಪಶು ಆಹಾರ ಅಂತ ಏನು ನಾವು ಸೂಕ್ತ ಅಲ್ಲ ಅಂತ ಏನು ಹಿಂಡಿಗಳಿದಾವಲ್ಲ, ಹೊಂಗೆ ಹಿಂಡಿ ಆಗಲಿ, ಬೇವಿನ ಹಿಂಡಿ ಆಗಲಿ, ಇಂಥ ಹಿಂಡಿಗಳನ್ನು ಉಪಯೋಗ ಮಾಡ್ಬೋದು. ಇದಲ್ದೇ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು. ಹೀಗೆ ಈ ಎಲ್ಲ ವಿಧಾನಗಳಿಂದ ನಾವು ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಕಷ್ಟು ದಾರಿಗಳಿದೆ, ಸಾಧ್ಯತೆಗಳಿದೆ. ಇವನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಕ್ಷೇತ್ರಕ್ಕೆ ತಕ್ಕಂತೆ ನಮ್ಮಲ್ಲಿ ಇರುವಂತ ಪರಿಕರಗಳ ಉತ್ಪಾದನೆ ಮೇಲೆ, ನಮ್ಮಲ್ಲಿ ಇರುವಂತ ನೈಸರ್ಗಿಕ ಸಂಪತ್ತನ್ನ ಬಳಸಿ ಹಾಗೆ ನಾವು ಇದನ್ನು ಉಪಯೋಗ ಮಾಡಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈ ಸಾವಯವ ಪದಾರ್ಥದಲ್ಲಿ ಪೋಷಕಾಂಶಗಳ ಪ್ರತಿಶತ ಲಭ್ಯತೆ ಇದೆಯಲ್ಲ, ಬಹಳ ಕಡಿಮೆ ಇರುತ್ತೆ. ಹೌದು, ಒಂದು ಟನ್ನಿಗೆ ಬಹಳ ಅಂದ್ರೆ ನಮ್ಗೆ 5-6 ಕೆಜಿ ಅಥವಾ 7 ಕೆಜಿ ಸಿಗಬಹುದು. ಹೌದು, ಸಸ್ಯ ಮೂಲಗಳಿಂದ ನಮಗೆ ಸಾಕಷ್ಟು ಪೋಷಕಾಂಶಗಳು ಸಿಗದೇ ಇರೋದ್ರಿಂದ ಇದಕ್ಕೆ ಸಾಮಾನ್ಯವಾಗಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕಾಗುತ್ತೆ. ನೀವು ಹೇಳೋದು ಸತ್ಯ. ಹಾಗಾಗಿ ನಾನು ಅದೇ ಹೇಳಿದ್ದು ನಿಮಗೆ, ಕೆಲವೊಂದು ಪದಾರ್ಥಗಳನ್ನು ನಾವು ಎಲ್ಲಿ ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ ಅಲ್ಲಿ ಎಲ್ಲಿ ಹೆಚ್ಚಿಗೆ ಇದೆ ಅದರ ಜೊತೆ ಬೆರೆಸ್ಬೋದು. ಉದಾಹರಣೆಗೆ ಕಡಿಮೆ ಇದ್ದ ಪೋಷಕಾಂಶಗಳು ಗೊಬ್ಬರ ಸಾವಯವ ಗೊಬ್ಬರದಲ್ಲಿ ಕಡಿಮೆ ಇದೆ ಅಂತಂದರೆ ಹಿಂಡಿಗಳಲ್ಲಿ ಜಾಸ್ತಿ ಇರುತ್ತೆ, ಹಿಂಡಿಗಳನ್ನು ಉಪಯೋಗ ಮಾಡ್ಬೋದು. ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ನಾವು ಹೊರಗಿನಿಂದ ಹಾಕೋದನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡ್ಬೋದು. ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕ ಅಂತ ಹೇಳ್ತಾರೆ, ಇದರಲ್ಲಿ ರಂಜಕದ ಅಂಶ ಜಾಸ್ತಿ ಇರುತ್ತೆ. ಇದನ್ನು ನಾವು ಉಪಯೋಗ ಮಾಡಿದರೆ ರಂಜಕದ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು. ಹಿಂಡಿಗಳನ್ನು ಉಪಯೋಗ ಮಾಡಿದರೆ, ಗಂಜಲ ಉಪಯೋಗ ಮಾಡಿದಾಗ ನಾವು ಸಾರಜನಕ ಲಭ್ಯತೆಯನ್ನು ಹೆಚ್ಚಿಗೆ ಮಾಡ್ಬೋದು. ಶಿಲಾರಂಜಕದಲ್ಲಿ ಪೊಟ್ಯಾಶ್ ಸಹಿತ ಇರುತ್ತೆ, ಪೊಟ್ಯಾಶ್ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು, ಕಬ್ಬಿಣದ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು. ಆದರೆ ಇದನ್ನು ಉಪಯೋಗ ಮಾಡೋ ವಿಧಾನ ಮತ್ತು ಇದನ್ನು ಬಳಕೆ ಮಾಡೋ ಪ್ರಮಾಣ ಬಹಳ ಮುಖ್ಯ ಆಗಿರುತ್ತೆ. ತಾವು ಸೂಕ್ಷ್ಮಾಣುಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು ಅಂತೇಳಂದ್ರೆ, ಮಣ್ಣಿನಲ್ಲೇ ಸಾಕಷ್ಟು ಪೋಷಕಾಂಶಗಳು ಇದಾವೆ, ಲಭ್ಯ ಸ್ಥಿತಿಯಲ್ಲಿ ಇಲ್ಲ. ಲಭ್ಯ ಸ್ಥಿತಿಗೆ ಮಾಡಬೇಕಾದ್ರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಾಗಿ ನಾವು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡುವುದು ಮುಖ್ಯ. ಹಾಗಾಗಿ ನಾವು ಪೋಷಕಾಂಶವನ್ನೇ ಹೊರಗಿಂದ ಹಾಕೋದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತೀರಿ? ನೀವು ಹೇಳಿದ್ದು ನಿಜ. ಒಂದು ಉದಾಹರಣೆ ಹೇಳಬೇಕಂತಂದರೆ, ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಒಂದು 100 ಕೆಜಿ ಮಣ್ಣು ತಗೊಂಡ್ರೆ, ಯಾವುದೇ ಪ್ರದೇಶದಿಂದ 100 ಕೆಜಿ ಮಣ್ಣು ತಗೊಂಡ್ರೆ ಅದರೊಳಗೆ 3 ಕೆಜಿ ಸಾವಯವ ಅಂಶ ಇತ್ತು ಅಂತ ಹೇಳ್ತಾರೆ. ಈಗ ನಮ್ಗೆ 300 ಗ್ರಾಮು ಇಲ್ಲ ಅಂದರೆ, ಹೌದು ಹೌದು ಹೌದು, ನಮ್ದೆಲ್ಲ ಎಲ್ಲ ಬಾಳ ಕ್ಷೇತ್ರಗಳಲ್ಲಿ 1%, 3% ಅದಕ್ಕಿಂತ ಕಡಿಮೆ ಇದೆ. 2% ಎಲ್ಲಿ ಇಲ್ಲವೇ ಇಲ್ಲ. ಈಗ 0.1, 0.3, 0.4 ಈ ಹಂತಕ್ಕೆ ಬಂದಿದ್ದೀವಿ. ಅಂದರೆ 100 ಕೆಜಿ ತಗೊಂಡ್ರೆ 3 ಕೆಜಿ ಏನು ಸಾವಯವ ಅಂಶ ಇತ್ತು, ಈಗ ನಮ್ಗೆ 300 ಗ್ರಾಮು ಇಲ್ಲ. ರಾಸಾಯನಿಕ ಬಳಸಿ ಬಳಸಿ ಬಳಸಿ ಮತ್ತು ರಾಸಾಯನಿಕ ಬಳಸಿದಾಗ, ಯಥೇಚ್ಛವಾಗಿ ಬಳಸಿದಾಗ ಸಾವಯವ ಅಂಶ ಬೇಗ ಕರಗಿ ಗೊಬ್ಬರ ಆಗಿ ಅದು ಹೋಗಿಬಿಡುತ್ತೆ, ಭೂಮಿ ಸೌಕಳಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಿಗೆ ಆಗುತ್ತೆ. ಭೂಮಿಯಲ್ಲೇ ಸಾಕಷ್ಟು ಮಣ್ಣಲ್ಲೇ ಇದ್ದಾವೆ, ಅವುಗಳು ಪೋಷಕಾಂಶಗಳು ಒದಗಿಸಲಿಕ್ಕೆ ಭಾಳ ಸಹಾಯ ಮಾಡ್ತವೆ. ಮತ್ತು ಅವುಗಳನ್ನು ಬಳಕೆ ನಾವು ಹೊರಗಡೆಯಿಂದ ತರೋದ್ರ ಬದಲು ಅವುಗಳ ಬಳಕೆ ಉಪಯೋಗ ಮಾಡಬೇಕು, ಮತ್ತು ಅವುಗಳಿಂದ ಹೆಚ್ಚಿನ ಲಾಭ ಪಡಿಬೇಕಂತ. ಇದು ನಿಜವಾಗಲೂ ಸಾವಯವ ಕೃಷಿಯಲ್ಲಿ ಭಾಳ ಉತ್ತಮವಾದಂಥ ಒಂದು ಕ್ರಿಯೆ. ಅನೇಕ ವಿಧಾನಗಳಲ್ಲಿ ಇದನ್ನು ರೈತರು ನಮ್ಮಲ್ಲಿ ವಿಶೇಷವಾಗಿ ಸಾವಯವ ರೈತರು ಮಾಡ್ತಾರೆ. ಉದಾಹರಣೆಗೆ ಜೀವಾಮೃತ, ಬೀಜಾಮೃತ ಮಾಡ್ತಾರಲ್ಲ, ಅಲ್ಲಿ ನಮಗೆ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನೇನು ವಿಧಾನ ಇದೆ ಅದನ್ನು ಮಾಡ್ತಾರೆ. ಇದಲ್ಲದೆ ಸಾಕಷ್ಟು ಸಾವಯವ ಅಂಶ ನಾವು ಭೂಮಿಗೆ ಸೇರಿಸಿದರೆ, ವಿಶೇಷವಾಗಿ ಸಾವಯವ ಪದಾರ್ಥಗಳು ನಮ್ಮ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮ ಜೀವಾಣುಗಳಿಗೆ ಆಹಾರ, ಸಾಕಷ್ಟು ಆಹಾರಗಳಿಗೆ ಸಿಕ್ಕಾಗ ಸಹಜವಾಗಿ ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ, ಅವುಗಳ ಕ್ರಿಯೆ ಹೆಚ್ಚಿಗೆ ಆಗುತ್ತೆ. ಒಂದು ದೊಡ್ಡ ಕೆಲಸ ಇವು ಸೂಕ್ಷ್ಮ ಜೀವಾಣುಗಳು ಏನು ಮಾಡ್ತಾವೆ ಅಂತಂದರೆ, ಸೂಕ್ಷ್ಮ ಜೀವಾಣುಗಳು ವಿಶೇಷವಾಗಿ ನೀವು ನೆನಪಿಟ್ಕೋಬೇಕು, ಫುಡ್ ಚೈನ್ ಅಂತ ಏನು ಹೇಳ್ತೇವೆ, ಆಹಾರ ಸರಪಳಿಯಲ್ಲಿ, ಆಹಾರ ಸರಪಳಿಯಲ್ಲಿ ನೇರವಾಗಿ ಆಹಾರ ಉತ್ಪಾದನೆ ಮಾಡುವುದು ಮತ್ತು ಉತ್ಪಾದನೆ ಆದಂಥ ಆಹಾರ ಬಳಕೆ ಮಾಡೋದು, ಹೀಗೆ ಬೇರೆ ಬೇರೆ ಜೀವಿಗಳಿದ್ದಾವೆ. ಆದರೆ ಸೂಕ್ಷ್ಮ ಜೀವಾಣುಗಳು 3 ಹಂತದಲ್ಲಿನೂ ಬರುತ್ತೆ. ನೇರವಾಗಿ ಆಹಾರ ಉತ್ಪಾದನೆ ಮಾಡ್ತವೆ, ಇಂಗಾಲದ ಡೈಆಕ್ಸೈಡ್ ತಗೊಂಡು ಅವು ಆಹಾರ ಉತ್ಪಾದನೆ ಮಾಡ್ತವೆ, ಮತ್ತು ನಾವು ತ್ಯಾಜ್ಯಗಳನ್ನು ಹಾಕಿದ್ದು ಅಥವಾ ಏನು ಪದಾರ್ಥಗಳನ್ನು ಕಳಿಸಿ ಗೊಬ್ಬರ ಮಾಡ್ತವೆ, ಇದು 2ನೇ ಹಂತ. ಹೀಗೆ 3ನೇ ಹಂತದಲ್ಲಿ ಕೆಲವೊಂದು ಜೀವಿಗಳು ಈ ಥರ ಎಲ್ಲಿನೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೂಕ್ಷ್ಮ ಜೀವಾಣುಗಳು ವಿಶೇಷವಾಗಿ ಭೂಮಿಯಲ್ಲಿ ಬರೀ ಇರೋದಲ್ಲ, ಅವುಗಳ ಕ್ರಿಯೆ ಭಾಳ ಮುಖ್ಯ. ಅದನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಏನೇನು ಸಾಧ್ಯತೆ ಇದೆ, ಏನೇನು ಕ್ರಮ ಇದೆ, ಅದನ್ನೆಲ್ಲ ಮಾಡೋದು ಭಾಳ ಮುಖ್ಯ. ಸಾವಯವ ಇಂಗಾಲ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂದರೆ ಭೂಮಿಯ ಆರೋಗ್ಯ ತನ್ನಿಂದ ತಾನೇ ಸುಧಾರಣೆ ಆಗುತ್ತೆ, ಒಂದು. ಹೌದು. ಇನ್ನೊಂದು ಏನಂದ್ರೆ, ಬೆಳೆ ವೈವಿಧ್ಯತೆ ತಂದಾಗ ಒಂದೊಂದು ಸೂಕ್ಷ್ಮಾಣುಜೀವಿ ಒಂದೊಂದು ಬೇರಿನ ವಲಯವನ್ನು ಇಷ್ಟಪಡುತ್ತೆ. ಒಂದೇ ಏಕ ಬೆಳೆ ಪದ್ಧತಿ ಹಾಕುವುದಕ್ಕಿಂತ ಬದಲಾಗಿ ಬಹು ಬೆಳೆ ಪದ್ಧತಿ ಹಾಕುವುದರಿಂದ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಜಾಸ್ತಿಯಾಗಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಇದು 100ಕ್ಕೆ 100 ಸತ್ಯ. ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಇದು ಬಹಳ ಮುಖ್ಯವಾದದ್ದೇನೆ. ನಾವು ಬೆಳೆಗಳನ್ನು ಆಯ್ಕೆ ಮಾಡುವುದಕ್ಕೆ ನೀವೇನು ಹೇಳಿದ್ರಿ, ಪೋಷಕಾಂಶಗಳ ಲಭ್ಯತೆ ಮತ್ತು ಬೇರೆ ಬೇರೆ ಹಂತದಿಂದ ಪೋಷಕಾಂಶಗಳು ತಗೊಳ್ಳುತ್ತೆ, ಬೇರುಗಳು ಬೇರೆ ಬೇರೆ ಆಳದಲ್ಲಿರುತ್ತೆ ಅಂತ. ಹಾಗೆಯೇ ಬೇರುಗಳಿಂದನೂ ಸಾಕಷ್ಟು ಪದಾರ್ಥಗಳು, ರಾಸಾಯನಿಕಗಳು ಭೂಮಿಯಲ್ಲಿ ಬಿಡ್ತವೆ, ಅದರಿಂದ ಅನೇಕ ಸೂಕ್ಷ್ಮ ಜೀವಾಣುಗಳು ಬದುಕ್ತವೆ. ವಿವಿಧ ಬೆಳೆಗಳು ಇತ್ತು ಅಂತಂದ್ರೆ ವಿವಿಧ ಪದಾರ್ಥಗಳು ಅಲ್ಲಿ ಹೋಗಿ ವಿವಿಧ ಜೀವಾಣುಗಳು ಸೃಷ್ಟಿ ಆಗ್ಲಿಕ್ಕೂ ಒಂದು ಅನುಕೂಲ. ಹೌದು, ಮತ್ತೆ ಇಂತ ಬೆಳೆನ ಬೇಕು ನನಗನ್ನುವಂತ ಜೀವಿಗಳು ಇದು. ಹೌದು, ಎಲ್ಲಿ ದ್ವಿದಳ ಧಾನ್ಯ ಇದ್ದಾಗ ನಾವು ಸಾಮಾನ್ಯವಾಗಿ ರೈಸೋಬಿಯಂ ಅದರಲ್ಲಿ ಹೆಚ್ಚು ಅಭಿವೃದ್ಧಿ ಆಗಿ ಅದರ ಕೆಲಸ ಹೆಚ್ಚಿಗೆ ಮಾಡುತ್ತೆ, ಇದು ಸತ್ಯ. ಹಾಗಾಗಿ ನಾವು ನಮ್ಮ ಬೆಳೆ ಪದ್ಧತಿಗಳನ್ನು ಆಯ್ಕೆ ಮಾಡುವಾಗ, ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಬೆಳೆ ಪದ್ಧತಿಗಳನ್ನು ಆಯ್ಕೆ ಮಾಡುವಾಗ, ಒಂದು ಬೆಳೆ ಇನ್ನೊಂದು ಬೆಳೆಗೆ ಪೂರಕವಾಗಿ ಎರಡೂ ಬೆಳೆ ಬೆಳೆದಾಗ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಆಗೋದಲ್ಲದೇ ಪರಿಸರದಲ್ಲಿ ವೈವಿಧ್ಯತೆ, ಜೀವ ವೈವಿಧ್ಯತೆ ಹೆಚ್ಚಿಗೆ ಮಾಡಿ ಅನೇಕ ನೈಸರ್ಗಿಕವಾಗಿ ಬರುವಂಥ ಕೀಟ ಮತ್ತು ನೈಸರ್ಗಿಕವಾಗಿ ತೋಟಿಯಲ್ಲಿರುವಂಥ ಕೀಟಗಳಾಗಲಿ, ಕೀಟ ಭಕ್ಷಕರಾಗಲಿ, ಇವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ. ಹೌದು, ಹಾಗಾಗಿ ಬೆಳೆ ವೈವಿಧ್ಯತೆ, ಏಕ ಬೆಳೆ ಹಾಕುವಾಗ ಒಂದಿಷ್ಟು ಅಕ್ಕಡಿ ಕಾಳಾದರೂ ಹಾಕಲಿ, ಉಡಿಗಾಳಾದರೂ ಹಾಕಲಿ, ಜೊತೆಗೆ ದ್ವಿದಳನ್ನು ಹಾಕ್ರಿ ಅಂತೇಳಿ ನೇರವಾಗಿ ಹೇಳಬೇಕಾಗ ಅಲ್ವಾ? ಹೌದು. ಬರೇ ಜೋಳ ಹಾಕೋದು, ಇಲ್ಲಾಂದ್ರೆ ಬರೇ ಶೇಂಗಾ ಹಾಕೋದು, ಬರೇ ಕಡ್ಲಿ ಹಾಕೋದು, ಅದರಲ್ಲಿ ಏಕದಳ ಹಾಕಿದಲ್ಲಿ ದ್ವಿದಳ, ದ್ವಿದಳ ಹಾಕಿದಲ್ಲಿ ಏಕದಳ, ಒಂದು ಮುಟ್ಗಿ ಕಾಳು ಹಾಕಿದ್ರು ಸಾಕು, ಎಷ್ಟೋ ಸಹಾಯ ಮಾಡ್ತವ. ಹೌದು ಹೌದು, ನಮ್ಮ ಪಾರಂಪರಿಕವಾಗಿ ನಮ್ಮಲ್ಲಿ ಅನೇಕ ಪದ್ಧತಿಗಳಿದೆ. ಉದಾಹರಣೆಗೆ ನೀವು ಹೇಳಿದ್ರಿ ಒಂದು ಮುಟ್ಗಿ ಕಾಳು ಹಾಕೋದಂತ. ಸಾಮಾನ್ಯವಾಗಿ ನಾವು ದ್ವಿದಳ ಧಾನ್ಯ ಬೆಳೆದಾಗ ಅಥವಾ ಸಣ್ಣ ಸಣ್ಣ ಎತ್ತರದಲ್ಲಿ ಇರುವಂತ ಬೆಳೆಗಳನ್ನು ಬೆಳೆದಾಗ, ಉದಾಹರಣೆಗೆ ಕಡಲೆ ತಗೊಳ್ಳಿ, ನಮ್ಮ ಹಿಂದೆ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಜೋಳನೋ ಇದನ್ನ ಉಗ್ತಿದ್ರು. ಅದು ಏನಾಗುತ್ತೆ ಅಂದ್ರೆ, ಒಂದು ನೀವು ಹೇಳಿದ್ರಿ ಎರಡು ಇದು ಅಂತ, ಎರಡು ಬೆಳೆಗಳು ಬೆಳೆ ಪದ್ಧತಿಗಳು ಅಂತ. ಇನ್ನೊಂದು ಬಹಳ ಉತ್ತಮವಾದಂತಹ ಇದರಿಂದ ಲಾಭ ಏನಂದ್ರೆ, ರೈತರಿಗೆ ಎಲ್ಲೆಲ್ಲಿ ದಂಟುಗಳು ಅಥವಾ ಇದ್ದವು ಹಕ್ಕಿಗಳು ಬಂದು ಕುಂತು ಅಲ್ಲಿಂದ ಕೀಟಗಳನ್ನು ಆಯ್ಕೊಂಡು ತಿನ್ನುವಂಥ ಅನೇಕ ನಿದರ್ಶನಗಳನ್ನು ಅದೇ ಇದು ಪಾರಂಪರಿಕವಾಗಿ ನಾವು ನಮ್ಮ ಕೃಷಿಯಲ್ಲಿ ನೋಡ್ತಾನೆ ಬಂದಿದ್ದೀವಿ. ಇದು ಸಹಜವಾಗಿ ನಡೆಯುವಂಥ ಕ್ರಿಯೆಯನ್ನು ನಾವು ಪ್ರೋತ್ಸಾಹ ಮಾಡ್ದಂಗಾಗುತ್ತೆ. ಹಾಗಾಗಿ ನಮ್ಮ ಅನೇಕ ಪದ್ಧತಿಗಳು ನೀವು ಹೇಳ್ದಂಗೆ ಭಾಳ ಉಪಯುಕ್ತ, ಮತ್ತು ಇದು ವೈಜ್ಞಾನಿಕನೂ ಹೌದು. ನಮ್ಮ ಎಕ್ಸ್ಟೆನ್ಷನ್ದೊಳಗೆ ನಮ್ಮ ಕೃಷಿ ಇಲಾಖೆ ಆಗ್ಬೋದು, ನಮ್ಮ ಯೂನಿವರ್ಸಿಟಿ ಆಗ್ಬೋದು, ಅಥವಾ ಯಾರ್ಯಾರು ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತಾ ಇದ್ದಾರೆ, ಇದನ್ನು ಹೆಚ್ಚಿನ ಒತ್ತು ಕೊಟ್ಟು ಹೇಳುವ ಹಾಗೆ ಆಗಬೇಕಾಗಿದೆ ಅಂತ. ಹೌದು, ಈಗ ನಿಮ್ಗೆ ಗೊತ್ತಿದೆ ಈ ಕೃಷಿಯಲ್ಲಿ ಏನು ಅಂತಂದ್ರೆ ಕೆಲವೊಬ್ಬರಿಗೆ ಹೆಚ್ಚು ದುಡ್ಡನ್ನು ಹಾಕಿ ಹೆಚ್ಚಿನ ಲಾಭ ಪಡೆಯೋರು ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಭೂಮಿ ಬಗ್ಗೆ ಕಾಳಜಿ ವಹಿಸಿ ನಮ್ಗೆ ಎಷ್ಟು ಬಂದಿದ್ದೆ ಅಷ್ಟೇ ತೃಪ್ತಿ ಅಂತ ಇರ್ತಾರೆ, ಕೆಲವೊಬ್ರು ಇದನ್ನ ವ್ಯವಹಾರಿಕವಾಗಿ ನೋಡೋರು ಇದ್ದಾರೆ, ಒಂದು ಜೀವ ಅಂತಲೂ ನೋಡೋರು ಇದ್ದಾರೆ. ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ರೈತರಿಗೆ ಪಾರಂಪರಿಕ ಪದ್ಧತಿಗಳನ್ನು ಕೆಲವೊಂದು ನಮ್ಮ ದೇಶೀಯ ಪದ್ಧತಿಗಳನ್ನು ಅರ್ಥ ಮಾಡ್ಕೊಂಡು ಅವ್ರು ಬಳಸಿ ಅದರಿಂದ ಲಾಭ ಪಡೆದವ್ರು ಅಂತೂ ಅದನ್ನು ಯಾವತ್ತೂ ಬಿಡೋದಿಲ್ಲ. ಇನ್ನು ಸಾವಯವ ಕೃಷಿಗೆ ಇಂಥವೇ ತತ್ವ ಇದಾವು ಅಂತ ಹಂಗೇನಿದೆ? ಸಾವಯವ ಕೃಷಿ ಮೂಲ ತತ್ವ ಅಂದರೆ ಇದು ಪರಿಸರದ ಸ್ನೇಹಿ, ಪರಿಸರಕ್ಕೆ ಭಾಳ ಹತ್ತಿರವಾದಂತೂ ಎಲ್ಲ ಮಾಡುವ ಎಲ್ಲ ಪದ್ಧತಿಗಳು ಕ್ರಿಯೆಗಳು ನೈಸರ್ಗಿಕವಾಗಿರಬೇಕು, ಪರಿಸರ ಸಮತೋಲನ ಕಾಪಾಡಬೇಕು, ಎಲ್ಲ ಜೀವ ಜಂತುಗಳು ಎಲ್ಲ ಪ್ರಾಣಿ ಪಕ್ಷಿಗಳು ನೀರು ಭೂಮಿ ಇವೆಲ್ಲದನ್ನೂ ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ತತ್ವ. ಈ ತತ್ವವನ್ನು ಅಳವಡಿಸಿ ಬೆಳೆ ಉತ್ಪಾದನೆ ಮಾಡೋ ಪದ್ಧತಿಗೇನೆ ನಾವು ಸಾವಯವ ಕೃಷಿ ಪದ್ಧತಿ ಅಂತಲೇ ಹೇಳ್ತೀವಿ. ನೈಸರ್ಗಿಕವಾಗಿ ಇರುವಂಥವು ಮತ್ತು ನಮಗೆ ಸಾವಯವ ಪದಾರ್ಥಗಳು ಏನು ಸಿಗ್ತವೋ ಅವುಗಳನ್ನು ಕೂಡ ಸಮರ್ಪಕವಾಗಿ ಬಳಸ್ಕೊಳ್ಳೋದು ಇಲ್ಲಿ ಸಾಧ್ಯತೆ ಇದೆ, ಮಾಡಬೇಕು ಅದನ್ನಂತ. ಮತ್ತು ರೋಗ ಕೀಟ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಇಲ್ಲಿ ಸಾಧ್ಯತೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಏನು ಕಲ್ಪನೆ ಇದೆ ಅಂತಂದರೆ ರೋಗ ಕೀಟಗಳು ಬಂದರೆ ಸಾವಯವ ಪದ್ಧತಿಗಳು ಪರಿಣಾಮಕಾರಿ ಆಗೋದಿಲ್ಲ ಅಂತಿದೆ. ಸಾವಯವ ಪದ್ಧತಿಯ ಈ ರೋಗ ಕೀಟಗಳ ನಿರ್ವಹಣೆ ಪ್ರಾರಂಭದಿಂದನೇ ಇರುತ್ತೆ. ರೋಗಗಳಿಗೆ ಆದಂತಂದರೆ ಟ್ರೈಕೋಡರ್ಮ ಉಪಚಾರ ಮಾಡ್ಬೋದು, ಅಥವಾ ಬೇವಿನ ಹಿಂಡಿನ ಭೂಮಿಯಲ್ಲಿ ಹಾಕಿ ಬಳಕೆ ಮಾಡೋದಿರುತ್ತೆ. ಅಲ್ಲದೇ ಅನೇಕ ಬೀಜಾಮೃತ ಕೂಡ ಅದರದ್ದೇ, ಬೀಜಾಮೃತ ಕೂಡ ಅದೇನೆ ನೀವು ಹೇಳೋದು ನಿಜ, ಬೀಜಾಮೃತ ಕೂಡ ಅದೇ. ಬೀಜಾಮೃತ ಉಪಚಾರ ಮಾಡಿದಾಗ ಮೊಳಕೆ ಒಡೆಯ ಪ್ರಮಾಣ ಹೆಚ್ಚಿಗೆ ಆಗೋದಲ್ಲದೇ ಸಸಿಗಳ ಸಮೃದ್ಧಿ ಆಗಿ, ಇದಲ್ಲದೇ ಭಾಳ ಮುಖ್ಯ ನಮ್ಮಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಯಾವುದೇ ಒಂದು ಹಂತದಲ್ಲಿ ಮಾಡೋಂಥದ್ದಲ್ಲ, ನಿರಂತರವಾಗಿ ಮಾಡೋಂಥದ್ದು. ಇದು ರೋಗ ಇದೆಯೋ ಇಲ್ಲೋ ಈ ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ ರೈತರು. ವಿಶೇಷವಾಗಿ ಜೀವ ವೈವಿಧ್ಯತೆ ಹೆಚ್ಚಿನ ನಾವು ಬಯೋಡೈವರ್ಸಿಟಿ ಅಂತ ಏನಂತ ಹೇಳ್ತೇವೆ ಅಲ್ಲಿ, ಅಲ್ಲಿ ನೈಸರ್ಗಿಕವಾಗಿ ಈ ಸಮತೋಲನ ಕಾಪಾಡೋಂಥ ಜೀವಿಗಳು ಇರ್ತವೆ, ಅವುಗಳನ್ನು ಪ್ರೋತ್ಸಾಹ ಮಾಡಿದಾಗ ಸಹಜವಾಗಿ ಹತೋಟಿಯಲ್ಲಿ ಇರುತ್ತೆ. ಇದನ್ನು ನಾವು ಮರಿಬಾರ್ದು, ಇದು ಬಹಳ ಮುಖ್ಯ ತತ್ವ ಸಾವಯವ ಕೃಷಿಯಲ್ಲಿ. ಯಾವಾಗ ಸಾಧ್ಯತೆ ಇದೆ ಆವಾಗ ನಾವು ಹೊರಗಡೆಯಿಂದ ತಂದು, ಈಗ ಉದಾಹರಣೆಗೆ ಕೆಲವೊಂದು ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಲ್ಲೇನೆ ಅನೇಕ ಥರದ ಪರಿಕರಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಂಪು ವಾತಾವರಣದಲ್ಲಿ ಹೆಚ್ಚು ನೆರಳಿದ್ದಂಥ ಅಥವಾ ಒಂದು ಗಿಡಕ್ಕೆ ಇನ್ನೊಂದು ಗಿಡ ಕೂಡದಲ್ಲಿ ವಾತಾವರಣ ಇದು ತಂಪಿದ್ದಾಗ ಮಳೆಗಾಲದಲ್ಲಿ ಭಾಳ ಪರಿಣಾಮಕಾರಿ ಕೆಲಸ ಮಾಡ್ತೇವೆ, ಇವುಗಳನ್ನು ಬಳಕೆ ಮಾಡ್ಬೋದು. ಇದಲ್ಲದೇ ಬೇವಿನ ಕೆಲವೊಂದು ಕಷಾಯಗಳಿದ್ದಾವೆ, ಬೇವಿನ ಎಣ್ಣೆ ಇದೆ, ಬೇವಿನ ಹಿಂಡಿ ಬಳಕೆಯಿಂದ ಪ್ರಾರಂಭದಿಂದನೂ ಇದನ್ನು ಕೈಕೊಂಡು ಹೋದಾಗ ಇದರ ಪರಿಣಾಮ ಕಡಿಮೆ, ಮತ್ತೆ ಸಮರ್ಪಕವಾಗಿ ನಾವು ಇದನ್ನ ಹತೋಟಿಯಲ್ಲಿ ಇಡಬಹುದು. ಬೀಜೋಪಚಾರ ಒಂದಾಯ್ತು, ಅಂತರ ಕಾಪಾಡೋದು ಇನ್ನೊಂದಾಯ್ತು, ಬೆಳೆಗಳ ಆಯ್ಕೆ, ಬಹು ಬೆಳೆ ಆಯ್ಕೆ, ಮತ್ತೆ ಸುತ್ತು ಕಡೆ ನಮ್ಗೆ ಒಂದು ಬಾರ್ಡರ್ ಕ್ರಾಪ್, ಹೌದು ಇಂಥವೆಲ್ಲನು, ಮತ್ತೆ ಪಕ್ಷಿಗಳನ್ನ ಆಕರ್ಷಣೆ ಮಾಡಲಿಕ್ಕೆ ಬೇಕಾದಂತ ಸೌಲಭ್ಯ, ಹೌದು ಇವು ಒಂದಕ್ಕೊಂದು ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಾವು ಹೋಗಿ ಒಮ್ಮೆ ಬೇವಿನ ಕಷಾಯನ ಹೊಡಿತೀನಿ ಸಾಕು ಅನ್ನೋಂಗಿಲ್ಲ ಇಲ್ಲಿ, ಇಲ್ಲ ಆಗೋದಿಲ್ಲ. ಹೌದು, ನೀವು ಹೇಳೋದು ಸತ್ಯ. ಅದಕ್ಕೆ ನಾನು ಹೇಳೋದು ಇವು ನಮ್ಮ ದಿನನಿತ್ಯ ಕ್ರಿಯೆಗಳಾಗಬೇಕು, ಬೆಳೆ ಪದ್ಧತಿ ಆಗ್ಬಾರ್ದು, ನಮ್ಮ ಜೀವನನೂ ಸಾವಯವ ಆಗಬೇಕು. ಅವು ಬಳಕೆ ಆದಾಗ ಸಹಜವಾಗಿ ಇವು ಕ್ರಿಯೆಗಳಿಂದ ನಾವು ಇಂಥ ವಿಕೋಪಗಳನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಅಂದರೆ ಇದೊಂದು ಮನೋಸ್ಥಿತಿ ಇದೆ, ಮನೋಸ್ಥಿತಿ. ನಾನು ಒಂದು ಉದಾಹರಣೆ ಕೊಡಕ್ಕೆ ಬಯಸ್ತೀನಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 42 ಎಕರೆ ಕ್ಷೇತ್ರದಲ್ಲಿ ಒಂದು ಸಾವಯವ ಕೃಷಿ ಕ್ಷೇತ್ರ ಇದೆ, ಅದು ಪ್ರಮಾಣೀಕೃತ ಸಾವಯವ ಕ್ಷೇತ್ರ. ನಾವು ಸುತ್ತಲೂ ಗಿಡಗಳನ್ನು ಹಚ್ಚಿದ್ದೀವಿ. ಈ ಗಿಡಗಳ ಮೇಲೆ ಪರಭಕ್ಷಕ ಕೀಟಗಳು ಅಂದರೆ ಬೇರೆ ಕೀಟಗಳನ್ನು ತಿನ್ನುವಂಥ ಕೀಟಗಳನ್ನು ನೀವು ಎಣಿಸ್ಬೋದು, ರೈತ ಮಿತ್ರ ಕೀಟಗಳು ಕೀಟಗಳನ್ನು ಎಣಿಸ್ಬೋದು. ಅಂದರೆ ಪರಿಸರ ಮತ್ತು ನಾನಾಗಲೇ ಹೇಳಿದ್ನೆಲ್ಲ ಜೀವ ವೈವಿಧ್ಯತೆ ಎಷ್ಟೊಂದು ಅನುಕೂಲಕರವಾಗಿರುತ್ತದೆ ಇದಕ್ಕೆ ಅಂತ ಅನ್ನೋಕ್ಕೆ ಒಂದು ಇದಾಗ್ಯೂ ಕೆಲವೊಂದು ಸರಿ ಸಾವಯವ ರೂಪದಲ್ಲಿ ಹತೋಟಿ ಆಗದೆ ಇದ್ದಾಗ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ನಾವು ಇದನ್ನು ನಿಧಾನವಾಗಿ ಇದನ್ನು ಅಳವಡಿಸ್ಕೊತ ಹೋದಾಗ ಪರಿಣಾಮ ಅದರದ್ದು ಕಡಿಮೆ ಆಗದಂತೂ ಸತ್ಯ. ಸಾವಯವ ಕೃಷಿ ಅಂಗಗಳು ಇದಾವ ಇಲ್ಲಿ? ಹಾ, ರೈತರು ಏನು ಅಂತಂದ್ರೆ ಸಾವಯವ ಕೃಷಿ ಅಂದ ತಕ್ಷಣ ಇಷ್ಟಪಟ್ಟಂತ ಬೆಳೆಗಳನ್ನು ಬೆಳೆಯುವಂತದಲ್ಲ, ಮತ್ತು ಕೊಂಡ್ಕೊಂಡ ತಂದು ಹಾಕಂತದಲ್ಲ, ತಾವು ಕೆಲವೊಂದು ಕ್ಷೇತ್ರಗಳಲ್ಲಿ ಪರಿಕರಗಳನ್ನ ತಾವು ಸೃಷ್ಟಿ ಮಾಡಬೇಕು ಅಥವಾ ಅವುಗಳನ್ನ ಅಳವಡಿಸಬೇಕು ಬಹಳ ಬಹಳ ಮುಖ್ಯ ಇದು. ಉದಾಹರಣೆಗೆ ಕ್ಷೇತ್ರ ಎಷ್ಟಿರುತ್ತೆ ಅದ್ರ ತಕ್ಕಂಗೆ ಗೊಬ್ಬರಗಳ ಉತ್ಪಾದನೆ, ವಿಶೇಷವಾಗಿ ಎರೆಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರಗಳ ಉತ್ಪಾದನೆ, ಇದಲ್ದೇ ದ್ರವ ರೂಪದ ಗೊಬ್ಬರಗಳು ಅಂತ ಇರುತ್ತೆ ಅದ್ರ ಉತ್ಪಾದನೆ ಇರಬೇಕು. ಪ್ರಾಣಿ ಸಾಕೋರ್ ಆಗಿತ್ತು ಅಂತಂದ್ರೆ ನಮಗೆ ಅದು ಪಶುಸಂಗೋಪನೆಗೆ ಬೇಕಾದಂತ ಒಂದು ಚಟುವಟಿಕೆ ಅಲ್ಲಿರಬೇಕು. ದ್ರವ ರೂಪದ ಗೊಬ್ಬರಗಳನ್ನು ಉತ್ಪಾದನೆ ಮಾಡೋ ಘಟಕ, ಉದಾಹರಣೆಗೆ ಬಯೋಡೈಜೆಸ್ಟರ್ ಆಗಲಿ, ಪಂಚಗವ್ಯ ಆಗಲಿ, ಜೀವಾಮೃತ ಆಗಲಿ, ಬೀಜಾಮೃತ ಆಗಲಿ, ಇವನ್ನು ಉತ್ಪಾದನೆ ಮಾಡೋ ಘಟಕಗಳನ್ನು ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೃಷ್ಟಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿರಂತರ ಉತ್ಪಾದನೆ, ನಿರಂತರ ಉತ್ಪಾದನೆ, ನಿರಂತರ ಬಳಕೆ, ಇವುಗಳು ಭಾಳ ಮುಖ್ಯ. ಇದಕ್ಕಿಂತ ಭಾಳ ಮುಖ್ಯ ಏನು ಅಂತಂದರೆ ರೈತರು ತಮ್ಮ ಕ್ಷೇತ್ರದಲ್ಲಿ ಉಪಯುಕ್ತ ಜೀವಿಗಳು ಅಥವಾ ಉಪಯುಕ್ತ ಗಿಡಗಳನ್ನು ಬೆಳೆಸ್ಕೊಂಡು ಅದರಿಂದ ಬರೋಂಥ ತಪ್ಪಲನ್ನಾಗಲಿ ಅದರಿಂದ ಬರುವಂತಹ ತ್ಯಾಜ್ಯಗಳನ್ನಾಗ್ಲಿ ಅಥವಾ ಎಲೆಗಳು ಇವನ್ನ ಬಳಕೆ ಮಾಡಿ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ಲಿಕ್ಕಾಗ್ಲಿ, ಹೊದಿಕೆಗಳನ್ನು ಮಾಡ್ಲಿಕ್ಕಾಗ್ಲಿ ಬಹಳ ಉತ್ತಮ. ಇವನ್ನೆಲ್ಲ ನಾವು ಸೃಷ್ಟಿ ಮಾಡಿದ್ರೆ ನಾವು ಬೇಗ ಸಾವಯವ ಕೃಷಿಗೆ ಪೂರಕವಾಗಿ ಕೆಲಸ ಮಾಡಿ ಅದನ್ನ ಬೇಗ ಅಳವಡಿಸಿದಂಗಾಗುತ್ತೆ. ಒಂದು ಗಿಡ ಅದು ಬರೀ ತಪ್ಪಲ ಕೊಡಲ್ಲ, ಅದು ಸೂಕ್ಷ್ಮಾಣುಜೀವಿಗಳಿಗೆ ತಾಣ ಆಗಿರುತ್ತೆ. ಹೌದು, ಎಲೆಯನ್ನು ಉದುರಿಸೋದ್ರಿಂದ ಗೊಬ್ಬರ ಮಾಡುತ್ತೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡುತ್ತೆ. ಮುಖ್ಯವಾಗಿ ನಮಗೆ ಅಕಾಲಿಕ ಮಳೆಗೆ ಅಥವಾ ಒಂದೇ ದಿನ ರಭಸವಾಗಿ ಬಂದಾಗಂತರೂ ಯಾವುದು ಅಲ್ಲಿರ್ತಕ್ಕಂಥ ಗಿಡ ಮರ ಬಳ್ಳಿ ಹಳ್ಳ ಕೊಳ್ಳ ಕೆರೆ ಎಲ್ಲವೂ ಕೂಡ ಒಡೆದು ನಮ್ಮ ಹಿಡಿತಕ್ಕೆ ಸಿಗಲಾರದಷ್ಟು ಛಿದ್ರವಾಗಿ ಹೋಗಿಬಿಡುತ್ತೆ. ಗಿಡಗಳು ಇದ್ದಾಗ ಸಂರಕ್ಷಣೆ ಮಾಡುತ್ತೆ. ಸತ್ಯ. ಮತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಪಕ್ಷಿಗಳು ಒಂದು ಗೂಡು ಕಟ್ಟಲಿಕ್ಕೆ ಗಿಡ ಇರಲಿಲ್ಲ ಅಂತ ಹೇಳಿದ್ರೆ ಕೀಟವನ್ನು ತಿನ್ನಲಿಕ್ಕೆ ಬಾ ಅಂದ್ರೆ ಹೆಂಗೆ ಬರ್ತವೆ ಅಲ್ವಾ? ಹಂಗಾಗಿ ಒಂದಕ್ಕೊಂದು ಕೊಂಡಿ ಇದೆ ಕೃಷಿಯಲ್ಲಿ. ನಾನಾಗಲೇ ಹೇಳಿದೆ ನಿಮಗೆ, ಇಲ್ಲಿ ನೈಸರ್ಗಿಕವಾಗಿ ಉಪಯುಕ್ತವಾದಂತ ಎಲ್ಲಾ ಜೀವಿಗಳನ್ನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕಂತ. ಇದಕ್ಕೆ ಪೂರಕವಾಗಿನೇ ನಾನು ನಿಮ್ಗೆ ಹೇಳಿದ್ದು, ಈಗ ಗಿಡಗಳಿದ್ರೆ ಹಕ್ಕಿಗಳು ಬರ್ತವೆ ಸಹಜವಾಗಿ. ಹಕ್ಕಿಗಳಿದ್ರೆ ತಿಂದು ಹಾಕದಂತ ಹಕ್ಕಿಗಳಿಂದ ಬೀಜಗಳನ್ನು ಎಷ್ಟೋ ಉತ್ಪತ್ತಿಯಾಗಿ ಹುಟ್ಟುತ್ತೆ, ಮತ್ತೊಂದು ಮರ ಹುಟ್ಟುತ್ತೆ. ಇದು ನೈಸರ್ಗಿಕ ಕ್ರಿಯೆ, ನಮ್ಗೆಲ್ಲ ಗೊತ್ತಿದೆ ನಿಸರ್ಗದಲ್ಲಿ ಹಿಂಗೆ ನಡೀತಿದೆ ಅಂತ. ಆದ್ರೆ ನಾವು ಯಾಕೋ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ, ನಮಗೆ ಮನಸ್ಸಿಗೆ ಬೇಕಾಗಿದ್ದನ್ನೇ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ಇದನ್ನ ಎಷ್ಟು ಬೇಗ ನಾವು ಅರ್ಥ ಮಾಡ್ಕೊತೀವಿ ಅಷ್ಟು ಬೇಗ ನಾವು ಪರಿಣಾಮಕಾರಿಯಾಗಿ ಸಾವಯವ ಕೃಷಿ ಮಾಡಕ್ಕೆ ಸಾಧ್ಯತೆ ಇದೆ. ಮತ್ತಿನ್ನೊಂದು ಏನಂದ್ರೆ ಆಸೆಯನ್ನು ಬಿತ್ಬಿಟ್ಟಿದೀವಿ. ಹೌದು, ಎಲ್ಲರ ಕೈಯಲ್ಲಿ ದುಡ್ಡು ಇರಬೇಕು, ಎಲ್ಲರ ಕೈಯಲ್ಲಿ ಮೊಬೈಲ್ ಇರಬೇಕು ಅನ್ನುವಂಥದ್ದು ಇದೆ. ಆ ಆಸೆನೇ ಇವತ್ತು ಜೋಳ ಬೆಳೆದ್ರೆ ಏನು ಅಕ್ಕಿ ಕೊಡ್ತಾರ ತಿಂದ್ರಾಯ್ತು, ಜೋಳ ಹಾಕ್ಬೇಕು, ಜೋಳ ಬೆಳೆದು ಬಿಟ್ರೆ ಮೇವಿರಲ್ಲ, ಮೇವಿರಲಿಲ್ಲ ಅಂದ್ರೆ ಆಕಳ ಸಾಕಾಗಲ್ಲ, ಎತ್ತು ಸಾಕಾಗಲ್ಲ, ಸಾಕ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಗೊಬ್ಬರ ಸಿಗಲ್ಲ, ಗೊಬ್ಬರ ಸಿಗಲಿಲ್ಲ ಅಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಹಿಂಗೆ ಒಂದಕ್ಕೊಂದು ಏನೇನೋ ಕಳ್ಕೊಂತ ಹೋದ್ವಿ. ನಾನು ಅದಕ್ಕೆ ಹೇಳಿದೆ ನಿಮ್ ಪರಿಕರಗಳಂತ ಅಥವಾ ಅಂಗಗಳಂತ ಕೇಳಿದ್ರಲ್ಲ, ಈಗ ನಾವು ಪಶುಸಂಗೋಪನೆ ಮಾಡ್ಬೇಕಾದ್ರೆ ಆ ಪಶುವಿಗೆ ಮೇವು ಅಂತ ವಿಶೇಷವಾಗಿ ಒಂದು ಸಣ್ಣ ತಾಕುಗಳಲ್ಲಿ ನಾವು ಮೇವು ಬೆಳೆಯನ್ನು ಬೆಳಿಬೇಕಾಗುತ್ತೆ. ನೀವು ಇದನ್ನ ಬಹಳ ಪರಿಣಾಮಕಾರಿಯಾಗಿ ಹೇಳಿದ್ರಿ, ಒಂದಕ್ಕೊಂದು ಕೊಂಡಿಯಾಗಿರ್ತವೆ, ನಾವು ಅದನ್ನ ಸಂರಕ್ಷಣೆ ಮಾಡ್ಬೇಕಂತ. ಹಂಗಾಗಿ ಸಾವಯವ ತರ್ಬೇಕಂತ ಆಸೆ ಪಡ್ತೀವಿ. ಆ ಕ್ಷೇತ್ರದಲ್ಲಿ ಇವೆಲ್ಲ ಅಂಗಗಳನ್ನ ನಾವು ಸೃಷ್ಟಿ ಮಾಡಿಕೊಂಡ್ರೆ ಇವು ನಮ್ಮನ್ನ ಬೇಗ ಸಾವಯವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತವೆ. ನಮಗೆ ನೆರೆಯ ರಾಷ್ಟ್ರಗಳಲ್ಲಿ ಸಾವಯವ ಕೃಷಿಗೆ ನೇರವಾಗಿ ಹೋಗಿದ್ದಕ್ಕೆ ಆದಂತಹ ಅನಾಹುತಗಳನ್ನು ಇಟ್ಟುಕೊಂಡು ಒಂದು ಮಾತು ಹೇಳುವುದಾದ್ರೆ, ಯಥೇಚ್ಛವಾಗಿ ಕಳೆನಾಶಕಗಳನ್ನು ಬಳಸಿದ್ವಿ, ಯಥೇಚ್ಛವಾಗಿ ಕೀಟನಾಶಕಗಳನ್ನು ಬಳಸಿದ್ವಿ, ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ವಿ. ಇಲ್ಲಿ ಎಲ್ಲವೂ ಕೂಡ ಮಣ್ಣಿನ ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂತ ತೊಂದರೆ ಮಾಡ್ಕೊಂತ ಹೋಯ್ತು. ಆ ತೊಂದರೆಯನ್ನ ಇವತ್ತು ರಿಕವರ್ ಆಗಿ ಮೊದಲಿನ ಹಾಗೆ ಮಾಡುವಷ್ಟು ಮಟ್ಟಿಗೆ ನಾವು ಸಾವಯವನ್ನ ಬಳಸಲೇಬೇಕಾಗಿದೆ ಇವತ್ತು. ಹಂಗೆ ಬಿಟ್ಟರೆ ದೊಡ್ಡ ಸಮಸ್ಯೆ, ಉತ್ಪಾದಕತೆ ಭೂಮಿ ಕಳ್ಕೊಂಡ್ಬಿಡುತ್ತೆ. ನಾವು ಪೂರ್ತಿ ಒಮ್ಗೆ ಸಾವಯವ ಅಂತ ಹೋಗಿ ಆಹಾರ ಉತ್ಪಾದನೆ ಕಡಿಮೆ ಕೂಡ ಮಾಡ್ಕೋಬಾರ್ದು. ಆ ಒಂದು ಪಾತ್ರ ಕೂಡ ನಮ್ಮದು ಇರಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಸಾವಯವ ಅಳವಡಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದೆರಡು ಮೂರು ವಿಚಾರಗಳನ್ನ ಮಾಡಬೇಕು. ನನ್ನ ಭೂಮಿಗೆ ಏನು ಅವಶ್ಯಕತೆ ಅನ್ನೋದು ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಹೋದ ವರ್ಷ ಪಡೆದಂಥ ಇಳುವರಿ ಮಟ್ಟನ ಈ ವರ್ಷ ಪಡಲಿಕ್ಕೆ ಹೆಚ್ಚಿನ ರಾಸಾಯನಿಕಗಳನ್ನು ಮಾಡಬೇಕು. ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಬಳಕೆ ಮಾಡ್ತಾ ಇದ್ದೀವಿ. ಇದರಿಂದ ಒಂದು ದೊಡ್ಡ ಪಾಠ ಏನು ಅಂದರೆ, ನಮಗೆ ರಾಸಾಯನಿಕದಿಂದ ನಮ್ಮದು ಸ್ಥಿರತೆ ಕಾಪಾಡೋಕೆ ಆಗ್ತಾ ಇಲ್ಲ, ಇದು ನಿಚ್ಚಳ. ಹಂಗಂತ ನಾನು ಸಾವಯವ ಬಂದ ತಕ್ಷಣ ಎಲ್ಲ ನಮ್ಮದು ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸಾವಯವದಲ್ಲಿ ಮೂರು ವಿಧಾನಗಳು ಅಂದರೆ ಮೂರು ಥರದ ವಿಚಾರಗಳಿದೆ. ಒಂದು, ಸಾವಯವ ಸೂಕ್ತ ಅಲ್ಲ, ನಮಗೆ ಬೇಕಾದಷ್ಟು ಆಹಾರ ಉತ್ಪಾದನೆ ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಇದು ಭಾಳ ಕಷ್ಟ ಅಂತ ಹೇಳುವಂಥ ಒಂದು ಗುಂಪು. ಇನ್ನೊಂದು ಗುಂಪು, ವೈಜ್ಞಾನಿಕವಾಗಿ ಇದನ್ನು ಮಾಡಲೇಬೇಕು, ಪರಿಸರ ಸಂರಕ್ಷಣೆ ಆಗುತ್ತೆ, ಯಥೇಚ್ಛವಾಗಿ ರಾಸಾಯನಿಕ ಬಳಸಿದ್ರಿಂದ ಮಣ್ಣಿನ ಫಲವತ್ತತೆ ಹೋಗಿದೆ, ಆಹಾರದಲ್ಲಿ ಅನೇಕ ಅಂಶಗಳು ಬಂದಿದ್ದಾವೆ. ಮೂರನೇದವ್ರು ಇದ್ದಾರೆ ಏನಂತಂದರೆ, ಅದು ಏನೇ ಆಗಲಿ ಒಟ್ಟ ಸಾವಯವನ್ನೇ ಮಾಡಬೇಕಂತ. ನನ್ನ ವಿಚಾರಗಳು ಎಲ್ಲೆಲ್ಲಿ ಸಾಧ್ಯ, ಉದಾಹರಣೆಗೆ ಎಲ್ಲೆಲ್ಲಿ ನೈಸರ್ಗಿಕ ಸಂಪತ್ತು ಹೆಚ್ಚಿಗೆ ಇದೆ, ಒಣ ಬೇಸಾಯ ಇದೆ, ಪರಿಸರವನ್ನು ನಾವು ಕಾಪಾಡಿಕೊಂಡು ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಬೆಳೆಸಿ ಬಳಸಿ ಕೃಷಿ ಮಾಡೋಕ್ಕೆ ಸಾಧ್ಯತೆ ಇದೆ, ಅಲ್ಲಿ ನಾವು ಇದಕ್ಕೆ ನಿಧಾನವಾಗಿ ಸಾಗಿದ್ರೂ ಅಡ್ಡಿಲ್ಲ, ಮಾಡೋದ್ರಲ್ಲಿ ಭಾಳ ಭಾಳ ಲಾಭ ಇದೆ. ಮತ್ತೆ ಹಸಿರು ಗೊಬ್ಬರಗಳನ್ನು ಕೂಡ ಬಳಸಬೇಕು. ಇಲ್ಲಿ ಸಾಮಾನ್ಯವಾಗಿ ರೈತರು ಗೊತ್ತಿದೆ, ಇದಾಗಲೇ ಇದರ ಮಹತ್ವನೂ ಗೊತ್ತಿದೆ. ಹಸಿರು ಗೊಬ್ಬರ ಎರಡು ಥರ, ಒಂದು ಹಸಿರೆಲೆ ಗೊಬ್ಬರ, ಒಂದು ಹಸಿರು ಗೊಬ್ಬರ. ಹಸಿರು ಗೊಬ್ಬರ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ ಬದುಗಳ ಮೇಲೆ ಈ ಗ್ಲಿರಿಸಿಡಿಯಾ ಅಥವಾ ಚೊಗಚೆ ಗಿಡ ಇಂಥವನ್ನ ಹಾಕಿ ಅದರಿಂದ ವರ್ಷಕ್ಕೆ ಎರಡು ಮೂರು ಸರಿ ಕಟಾವು ಮಾಡಿ ಭೂಮಿ ಮೇಲೆ ಹೊದಿಕೆ ಥರನೋ ಅಥವಾ ನೇರವಾಗಿ ಗೊಬ್ಬರ ಅಂತನೋ ಭೂಮಿಗೆ ಹಾಕಿದಾಗ ಅದು ಬೇಗ ಕರಗದಷ್ಟೇ ಅಲ್ಲದೆ ನೀರನ್ನು ಸಂಗ್ರಹ ಮಾಡುತ್ತೆ, ಮತ್ತು ವಿಶೇಷವಾಗಿ ಬರಗಾಲದ ಕಾಲದಲ್ಲಿ ನಿಮಗೆ ನೀರನ್ನು ಹಿಡಿದಿಡಲಿಕ್ಕೆ ಉಪಯುಕ್ತ ಆಗುತ್ತೆ. ಇದನ್ನು ನೋಡಿ, ಎರಡು ಸರಿ ಮೂರು ಸರಿ ನಾನು ಹೇಳಿದೆ ನಿಮ್ಗೆ ಕಟಾವ್ ಮಾಡಿ ಬಳಕೆ ಮಾಡಬಹುದು. ನಮ್ಮ ಅನುಭವದ ಪ್ರಕಾರ ಒಂದು 22-26 ಗಿಡ ಗ್ಲಿರಿಸಿಡಿಯಾ ಒಂದು ಎಕರೆಗೆ ಇತ್ತು ಅಂತಂದ್ರೆ ನಾವು 2 ಟನ್ ಪ್ರತಿ ಸರಿ ಕಟಾವ್ ಮಾಡ್ತೀವಿ ಅಂದ್ರೆ 5-6 ಟನ್ ನಮಗೆ ಹಸಿರು ಎಲೆ ಗೊಬ್ಬರ ಸಿಗ್ತದೆ. ಇನ್ನು ಹಸಿರು ಗೊಬ್ಬರ ನಿಮ್ಗೆ ಗೊತ್ತಿದೆ, ದೆಂಚ ಆಗಲಿ ಸೆಣಬಾಗಲಿ ಇವನ್ನ ಉಪಯೋಗ ಮಾಡಿದ್ರೆ ಅತಿ ಕಡಿಮೆ ಅಂದ್ರೆ 12-14 ಟನ್ ನಾವು 45 ದಿವಸದಲ್ಲಿ ಇದನ್ನ ಪಡಿಬಹುದು. ಇಷ್ಟು ಪ್ರಮಾಣದಲ್ಲಿ ಇಷ್ಟು ಯಥೇಚ್ಛವಾಗಿ ಸಾವಯವ ಪದಾರ್ಥಗಳನ್ನ ನಾವು ಉತ್ಪತ್ತಿ ಮಾಡಕ್ ಆಗದೇ ಇಲ್ಲ. ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದೆ, ರೈತರು ಈ ಕೃಷಿ ತ್ಯಾಜ್ಯಗಳನ್ನ ಬೆಳೆ ಉಳಿಕೆಗಳನ್ನ ತ್ಯಜಿಸ್ತಾ ಇದ್ದಾರೆ, ಉಪಯೋಗ ಮಾಡ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವುಗಳ ಬಳಕೆಯಿಂದ ಇಂಗಾಲ ಸಾವಯವದ ಪದಾರ್ಥ ಭೂಮಿಯಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಇವು ಬಹಳ ಬಹಳ ಮುಖ್ಯ. ಏನೋ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ರೈತರನ್ನು ಇದು ಮಾಡಬೇಕು. ಹೇಗೆ ನಾವು ಬೆಳೆ ಬೆಳಿತೇವಲ್ಲ ಹಾಗೆ ಹಸಿರು ಗೊಬ್ಬರ ಹಸಿರೆಲೆ ಗೊಬ್ಬರನ ನಾವು ವರ್ಷಕ್ಕೊಮ್ಮೆ ಆಗಲಿಲ್ಲ ಅಂದ್ರೂ 2-3 ವರ್ಷಕ್ಕೊಂದ್ಸರಿ ಏನಾದರೂ ಪ್ರಯತ್ನ ಮಾಡಿ ಮಾಡಲೇಬೇಕು. ಮಾಡಿದರೆ ಒಂದು ಸ್ವಲ್ಪ ಸಾವಯವ ಇಂಗಾಲ ಅಂತ ಏನು ಹೇಳ್ತೀವಿ ನಾವು ಭೂಮಿಯಲ್ಲಿ ಸ್ವಲ್ಪ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ಸರಿಯಾದ ಸಮರ್ಪಕವಾದ ನೀರಾವರಿ ಪದ್ಧತಿ ಕೂಡ ಸಾವಯವದ ಒಂದು ಭಾಗನೇ. ಯಥೇಚ್ಛವಾಗಿ ನೀರು ಹಾಯಿಸೋದು ನಮಗೆ ನೀರು ಬೇಕಾದಷ್ಟಿದೆ ಅನ್ನೋದು ಅಥವಾ ನೀರು ಕೊಡಲ್ದೆ ಇರೋದು ಸಾವಯವ ಪದ್ಧತಿಯೊಳಗೆ ಮಾಡಬೇಕಂದ್ರೆ ಇವೆಲ್ಲ ರಚನೆಗಳನ್ನ ಮತ್ತೆ ನಾವು ಮಾಡಿಕೊಂಡು ಮಾಡಬಹುದು. ನನ್ನ ಪ್ರಕಾರ ನಾನು ಒಬ್ಬ ಕೃಷಿ ವಿಜ್ಞಾನಿಯಾಗಿ ನನ್ನ ಅನುಭವ ಏನು ಹೇಳ್ಬೇಕಂದ್ರೆ ಹೆಚ್ಚು ನೀರು ಕೊಟ್ಟರೆ ಹೆಚ್ಚು ಪೋಷಕಾಂಶ ಕೊಡೋದು ಅವಶ್ಯಕತೆ ಇದೆ. ಸೊ ಅವೆರಡನ್ನು ಸಮತೋಲನ ಕಾಪಾಡಿದಾಗ ನನಗನ್ಸುತ್ತೆ ನಾವು ಬರೀ ಭೂಮಿ ಹಾಳಾಗೋದು ಸೌಳು ಜೌಳು ಹಿಡಿಯೋದನ್ನ ಕಡಿಮೆ ಮಾಡಬಹುದು. ಅದನ್ನ ನಾವು ಅರಿತುಕೊಂಡು ಮಾಡಬೇಕಷ್ಟೆ. ಬೆಳೆ ಹೊದಿಕೆಗಳು ಅಥವಾ ನೀವೇನು ಮುಚ್ಚಿಗೆ ಮಾಡೋದು ಅಂತ ಹೇಳಿದ್ರಿ, ಇವು ಸಾಕಷ್ಟು ಮಟ್ಟಿಗೆ ನಮ್ಮಲ್ಲಿ ಭೂಮಿಯಲ್ಲಿರೋಂಥ ಬರೀ ಸಾವಯವ ಅಂಶ ಅಲ್ಲ, ಸೂಕ್ಷ್ಮ ಜೀವಾಣುಗಳನ್ನಾಗಲಿ ಇತರೆ ಜೀವಿಗಳನ್ನಾಗಲಿ ಪುನರ್ಸೃಷ್ಟಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ, ವಾತಾವರಣ ನಿರ್ಮಾಣ ಆಗುತ್ತೆ. ಒಂದೊಂದು ಮೆಟ್ಟಿಲು ಇದ್ದಂಗೆ ಇವೆಲ್ಲ ಪದ್ಧತಿಗಳು, ಒಂದೊಂದು ಮೆಟ್ಟಿಲು ಇದ್ದಂಗೆ ನಾವು ಪ್ರತಿಯೊಂದು ಪದ್ಧತಿಗಳನ್ನು ಅಳವಡಿಸಿದಾಗಷ್ಟೇ ನಾವು ಮೇಲೆ ಹೋಗೋಕ್ಕೆ ಸಾಧ್ಯ. ಅಂದರೆ ಒಂದೇ ಮೆಟ್ಟಿಲು ಇಟ್ಕೊಂಡು ನಿಲ್ಲಕ್ಕೂ ಆಗೋದಿಲ್ಲ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ವಿಶೇಷವಾಗಿ ಹೊದಿಕೆ ಬೆಳೆಗಳು ಅಂತ ಮಧ್ಯದಲ್ಲಿ ಹೊದಿಕೆ ಬೆಳೆ ಆಗಲಿ ಅಥವಾ ಮುಚ್ಚು ಬೆಳೆ ಇಂಥವನ್ನ ಬೆಳೆದಾಗ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ, ಇಂಗಾಲ ಪರಿವರ್ತನೆ ಮತ್ತೆ ಭೂಮಿಗೆ ಹೋಗಕ್ಕೆ ಶೇಖರಣೆ ಮಾಡಕ್ಕೆ ಜಾಸ್ತಿ ಆಗುತ್ತೆ, ಪ್ರತಿ ವರ್ಷ ಜಾಸ್ತಿ ಹಾಕೊಂತ ಆಗುತ್ತೆ. ಇದು ನಾನಾಗ್ಲೇ ಹೇಳಿದೆ ನಿಮ್ಗೆ, ಇದು ನಿಧಾನ, ಅದರ ಪರಿಣಾಮ ಮಾತ್ರ ಶಾಶ್ವತ. ಭೂಮಿ ಫಲವತ್ತಾಗಿದ್ದಷ್ಟು ನೀವು ಏನೇ ಬೀಜ ಕೈ ಜಾರಿ ಬಿದ್ರು ಅದು ಹುಟ್ಟಿ ಫಲ ಕೊಡಕ್ ಚಾಲು ಮಾಡಿ. ಈಗ ನೋಡಿ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಸಹಜವಾಗಿ ಭೂಮಿಯಲ್ಲಿ ಚೈತನ್ಯ ಇತ್ತು, ಭೂಮಿಯಲ್ಲಿ ಆಸಕ್ತಿ ಇತ್ತು ಅಂದ್ರೆ ಸುಮ್ನೆ ಬೀಜ ನಾವು ಯಾರು ಹೋಗಿ ಕಾಡಿನಲ್ಲಿ ಬೀಜ ಬಿತ್ತದಿಲ್ಲ, ತಾವೇ ಹುಟ್ಟಿ ಮೊಳಕೆ ಉಳಿದು ಬರ್ತೇವೆ. ನಾವು ಇಲ್ಲಿ ಕುಂಟಿ ರಂಟಿ ಹಾಕಿ ಬೀಜಕ್ಕೆ ಲೇಪನೆ ಮಾಡಿ ರಸಗೊಬ್ಬರ ಹಾಕಿದ್ರು ನಮ್ದು ಬಿತ್ತನೆ ಪ್ರಮಾಣ ಮೊಳಕೆ ಒಡೆ ಪ್ರಮಾಣ ಅಸ್ತವ್ಯಸ್ತ ಆಗುತ್ತೆ. ಇದರಿಂದ ನಾವು ಅನೇಕ ವಿಚಾರಗಳನ್ನ ಕಲಿಬೇಕು, ಈಗಾದ್ರೂ ಕಲಿಬೇಕು, ಸುಧಾರಣೆ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ನಮ್ಗೆ, ಮಾಡ್ಕೋಬೇಕು ನಾವು. ಅದೇ ಹೊದಿಕೆಯಲ್ಲಿ 3 ತರದ ಹೊದಿಕೆ, ಒಂದು ಮಣ್ಣಿನ ಹೊದಿಕೆ, ಎಡೆ ಹೊಡಿತೀವಿ ಮ್ಯಾಲಿ ಮಣ್ಣು ಹೊದಿಕೆಯಾಗಿ ಕೆಲಸ ಮಾಡುತ್ತೆ, ಕೆಳಗಡೆ ತಂಪು ಉಳ್ಕೊಳ್ಳುತ್ತೆ ಅದಕ್ಕಾಗಿ ಎಡೆ ಹೊಡಿಯೋದು. ಮತ್ತೆ ಇನ್ನೊಂದು ಒಣ ಹೊದಿಕೆ, ನಮ್ಮಲ್ಲಿ ಇರುವಂತ ತ್ಯಾಜ್ಯವನ್ನ ಬಳಸ್ಕೊಳ್ತೀವಿ. ಹಸಿ ಹೊದಿಕೆ ಅಂದ್ರೆ ನಾವು ಬಳ್ಳಿ ಅಥವಾ ಅಂತಿಂಥ ಗಿಡಗಳನ್ನ ಹಾಕೋದು, ಸೊಪ್ಪನ್ನು ಹಾಕ್ಬೋದು. ಪ್ರಮಾಣ೿ಕೃತ ಅಂತ ಹೇಳ್ತಾರಲ್ಲ, ಹೌದು, ಏನದು? ಈಗ ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಏನಿದೆ, ಅವರು ನಿಜವಾಗ್ಲೂ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ರು ಮಾರುಕಟ್ಟೆಯಲ್ಲಿ ಏನಾಗ್ಬಿಟ್ಟಿದೆ, ಸಾವಯವ ಪದಾರ್ಥದಲ್ಲಿ ಬೆಳೆದಿದ್ದು ಅಂದ ಕೂಡಲೇ ಜನರಿಗೆ ಒಂದು ಸ್ವಲ್ಪ ಆಸೆ ಮತ್ತೆ ತಗೋಬೇಕಂತ ಇರ್ತದೆ. ಅದಕ್ಕೆ ಬೇಡಿಕೆ ಇದೆ ಅಂಥೇಳಿ ವಿಶೇಷವಾಗಿ ಪ್ರಮಾಣೀಕೃತ ಸಾವಯವ ಅಂತ ಏನಾದರೂ ಇದ್ರೆ ಅದಕ್ಕೆ ಬೆಲೆ ಅಂತ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಗುಣಮಟ್ಟನೂ ಇದೆ ಅಂತಾನ. ಇದು ಅದಕ್ಕಿಂತ ವಿಶೇಷವಾಗಿ ಏನು ಅಂತಂದ್ರೆ, ಸಾವಯವ ರೂಪದಲ್ಲಿ ಬೆಳೆದಿದ್ದನ್ನ ಗುರುತು ಹಿಡಿಯಲಿಕ್ಕೆ ಮತ್ತು ಇದನ್ನ ಬೇರೆದವರಿಗೆ ಖಾತ್ರಿಯಾಗಿ ಕೊಡಲಿಕ್ಕೆ ಇದೊಂದು ಉತ್ತಮವಾದಂಥ ಪದ್ಧತಿ. 2 ತರ ನಮ್ಮ ಪ್ರಮಾಣೀಕೃತ ಇದೆ. ಒಂದು ಸ್ಕೋಪ್ ಸರ್ಟಿಫಿಕೇಟ್ ಅಂತ ಮಾಡ್ತಾರೆ. ಸ್ಕೋಪ್ ಸರ್ಟಿಫಿಕೇಟ್ ಸಾಮಾನ್ಯವಾಗಿ ಯಾರಾದರೂ ಒಬ್ಬರು ರೈತರು ದೊಡ್ಡ ಹಿಡುವಳಿದಾರರು ಇದ್ರು ಅಂತಂದ್ರೆ ಅವ್ರದ್ದು ಎಲ್ಲ ಕ್ಷೇತ್ರನ ಸಾವಯವ ಮಾಡ್ತಿದ್ರು ಅಂತಂದ್ರೆ ಅವರು ಏನೇನು ಪರಿಕರಗಳನ್ನು ಬೆಳೀತಾ ಇದ್ದಾರೆ ಅಥವಾ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಹೇಳಿ ಒಂದು ದಿನಚರಿ ಅಥವಾ ಡೈರಿ ತರ ಬರೆದು ಇಟ್ಟರೆ ಅದು ಬಹಳ ಉಪಯೋಗ ಆಗುತ್ತೆ. ಇದರಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದವ್ರದ್ದು ಒಂದು ಅಂಗವಾಗಿ ಸಾವಯವ ಪ್ರಮಾಣೀಕೃತ ಸಂಸ್ಥೆ ಅಂತ ಬಂದಿದೆ. ಅವರು ಏನಂದ್ರೆ ರೈತರಿಗೆ ಉಪಯೋಗ ಆಗಂತ ಕಾರ್ಯಕ್ರಮಗಳಿವು, ಇದನ್ನ ಪ್ರಮಾಣೀಕೃತ ಮಾಡ್ಬೋದು ಅಥವಾ ರೈತರು ಒಂದು ಗುಂಪಲ್ಲಿನೇ ಪ್ರಮಾಣೀಕೃತ ಮಾಡೋದು. ಇದಕ್ಕೆ ಸಾಮಾನ್ಯವಾಗಿ PGS ಸಿಸ್ಟಮ್ ಅಂತ, ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತ ಹೇಳ್ತಾರೆ. ರೈತರೇ ತಾವೇ ಪ್ರಮಾಣೀಕೃತ ಮಾಡ್ಕೋಬಹುದು. ಒಂದು ರೈತರ ಗುಂಪು ತಮ್ಮ ಕ್ಷೇತ್ರವನ್ನ ತಾವು ಏನೇನು ಹಾಕ್ತಾರೆ ಏನಂತ ಎಲ್ಲ ಗುಂಪಿನ ಸದಸ್ಯರು ಕೂಡ ಒಬ್ಬರನ್ನ ಇನ್ನೊಬ್ಬರನ್ನ ಮೌಲ್ಯಮಾಪನ ಮಾಡಿ ಪ್ರಮಾಣೀಕೃತ ಮಾಡೋದು. PGS ಸಿಸ್ಟಮ್ ಅಲ್ಲಿ ಜಾಸ್ತಿ ಖರ್ಚಿಲ್ಲ, ಬಟ್ ಸ್ಕೋಪ್ ಸರ್ಟಿಫಿಕೇಟ್ಗೆ ಸ್ವಲ್ಪ ಖರ್ಚಾಗುತ್ತೆ. ಇಲ್ಲಿ ಏನಂತಂದ್ರೆ ಇದು ಪ್ರೊಸೆಸ್ ಸರ್ಟಿಫಿಕೇಶನ್, ಇದು ಪ್ರೊಸೆಸ್ ಅಂದ್ರೆ ಇದನ್ನ ಈ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ಅಂತ ಇದು ಸರ್ಟಿಫಿಕೇಟ್ ಮಾಡ್ದಂಗೆ ಅಥವಾ ಪ್ರಮಾಣೀಕೃತ ಮಾಡ್ದಂಗೆ. ಪ್ರಾಡಕ್ಟ್ ಅಂದ್ರೆ ಉತ್ಪನ್ನಗಳ ಸರ್ಟಿಫಿಕೇಟ್ ಆಗೋದಿಲ್ಲ ಇಲ್ಲಿ. ಈಗ ಉತ್ಪನ್ನ ನಾವು ಹೊರಗಡೆ ದೇಶಕ್ಕೆ ಕಳಿಸ್ಬೇಕು ಅಂತಂದ್ರೆ ಆ ದೇಶದಲ್ಲಿ ಅದಕ್ಕೆ ಬೇಡಿಕೆ ಏನಿದೆ ಮತ್ತು ಅದಕ್ಕೆ ಏನೇನು ನಿರ್ದಿಷ್ಟ ಗುಣಮಟ್ಟ ಅಂತ ಏನು ಹೇಳ್ತೇವೆ, ಅದಕ್ಕೋಸ್ಕರ ಮತ್ತೆ ನಾವು ಅನಾಲಿಸಿಸ್ ಮಾಡಿ ಕಳಿಸ್ಬೇಕಾಗತ್ತೆ. ಬಟ್ ಇವೆರಡೂ ಪ್ರಮಾಣೀಕೃತ ಏನು ಕೊಡುತ್ತೆ ಅಂದರೆ ಪಿ ಜಿ ಎಸ್ ಸಿಸ್ಟಮು ನಮ್ಮ ಭಾರತ ದೇಶದಲ್ಲಿ ಮಾರಾಟ ಮಾಡಲಿಕ್ಕೆ, ಸಾವಯವ ಅಂತ ಮಾರಾಟ ಮಾಡಲಿಕ್ಕೆ ಗುರುತು ಅಂತ ಹೇಳ್ಬೋದು. ಹೊರಗಡೆ ದೇಶಕ್ಕೆ ಕಳಿಸ್ಬೇಕಂತಂದ್ರೆ ನಾನಾಗಲೇ ಹೇಳಿದೆ ನಿಮಗೆ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ಯೂ ಅನಾಲಿಸಿಸ್ ಕೆಲವೊಂದು ವಿಶೇಷವಾಗಿ ಯುರೋಪ್ನಲ್ಲಿ ರೆಸ್ಟ್ಯೂ ಅನಾಲಿಸಿಸ್ ಕೇಳ್ತಾರೆ. ಅಮೆರಿಕದ ಗುಣಮಟ್ಟನ ಬೇರೆ ಇದೆ, ಅವಕ್ಕೆ ಗುಣಮಟ್ಟ ಭೇಟಿಯಾಗಲಿಕ್ಕೆ ಅಥವಾ ಅವನ್ನ ನಿರ್ದಿಷ್ಟ ಗುಣಮಟ್ಟ ಕಾಪಾಡಲಿಕ್ಕೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಬಟ್ ರೈತರು ಏನು ಮಾಡಬೇಕು ಅಂತಂದರೆ, ಅವ್ರಿಗೆ ಈ ಸಾವಯವ ಪದಾರ್ಥಗಳಿಗೆ ನಿರ್ದಿಷ್ಟ ಬೆಲೆ ಸಿಗಬೇಕು, ಅದಕ್ಕೆ ಅದನ್ನು ನಿರ್ದಿಷ್ಟ ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅಂತಂದರೆ ಪ್ರಮಾಣೀಕೃತ ಮಾಡೋದು ಭಾಳ ಮುಖ್ಯ. ಈ ಲೋಕಲ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ಪ್ರಮಾಣ ಪತ್ರ ನಮ್ಮ ಜೊತೆ ಇರಬೇಕು ಅಲ್ಲ, ಪ್ರತಿ ಬೆಳೆಗೂ ಮಾಡಬೇಕು. ವಿಶೇಷವಾಗಿ ಅದರಲ್ಲಿ ಒಂದು ಒಳಗಡೆ ಅಳವಡಿಕೆ ಇದೆ, ಟ್ರೇಸ್ ನೆಟ್ ಅಂದರೆ ಒಂದು ಸರಿ ನಾವು ಎಷ್ಟು ಬೆಳೆಯನ್ನು ಬೆಳೆದಿದ್ದೀವಿ ಅದು ಯಾರಿಗೆ ಮುಟ್ಟಿದೆ ಅಲ್ಲಿವರೆಗೂ ಅದು ಚೈನನ್ನು ನಾವು ಗುರುತಿಡಿಬಹುದು ಅಂತ ಒಂದು ವ್ಯವಸ್ಥೆ ಇದು. ಹೌದಲ್ಲ, ಆ್ಯಕ್ಚುಲಿ ರೈತರಿಗೆ ಅನುಕೂಲ, ಭಾಳ ಅನುಕೂಲ. ಬಟ್ ಯಾಕೋ ಇದು ಅಷ್ಟೊಂದು ಪ್ರಚಾರದಲ್ಲಿ ಇಲ್ಲ, ರೈತರನ್ನು ಮುಂದೆ ಬರ್ತಾ ಇಲ್ಲ. ಹೆಚ್ಚು ಹೆಚ್ಚು ಪ್ರದೇಶಗಳನ್ನು ಪ್ರಮಾಣೀಕೃತ ಪ್ರದೇಶಗಳ ಒಳಗಡೆ ತರಲಿಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಪ್ರಮಾಣೀಕೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರೆ. ನಾವೂ ನಮ್ಮ ಹತ್ರ ಬಂದವರಿಗೆ ಇದನ್ನು ವ್ಯವಸ್ಥೆಗಳನ್ನು ಜೋಡಿಸಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದನೂ. ಒಳ್ಳೆಯದು ಪಾಟೀಲ್ ರೀ, ಈ ಸಾವಯವ ಕೃಷಿ ಕುರಿತು ಅನೇಕ ವಿಷಯಗಳನ್ನು ಒಬ್ಬ ತಜ್ಞರಾಗಿ ಪ್ರಾಮಾಣಿಕವಾಗಿ ಹೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ಸಿಆರ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡ್ಕಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕು ಬೆಟದೂರಿನ ಯಲ್ಲಪ್ಪ, ಸಿದ್ದಪ್ಪ, ತಿರ್ಲಕೊಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳೋಣಂತ. ಪ್ರೇಮ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುಂದಗೋಳ ತಾಲೂಕು ಬೆಟ್ಟದೂರಿನ ಯಲ್ಲಪ್ಪ, ಸಿದ್ದಪ್ಪ, ತಿರ್ಲುಕೊಪ್ಪ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ. ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 4,033 ರಿಂದ 5,125 ರೂಪಾಯಿಗಳು ಗರಿಷ್ಠ ಇದ್ದಾವೆ. ಧನಿಯಾ 7,029 ರೂಪಾಯಿಗಳು, ಅಲಸಂದಿ 6,801 ರೂಪಾಯಿಂದ 6,824 ರೂಪಾಯಿಗಳು, ಹೆಸರುಕಾಳು 1,801 ರೂಪಾಯಿಂದ 6,569 ರೂಪಾಯಿಗಳು, ಗೆಜ್ಜೆ ಶೇಂಗಾ 2,566 ರೂಪಾಯಿಂದ 6,750 ರೂಪಾಯಿಗಳು, ಇನ್ನು ಬಿಳಿಜೋಳ 2,939 ರೂಪಾಯಿಂದ 4,259 ರೂಪಾಯಿಗಳು, ಮೆಕ್ಕೆಜೋಳ 1,842 ರೂಪಾಯಿಗಳು, ಕುಸುಬೆ 3,469 ರೂಪಾಯಿ.